ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:20. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಳೆಗಾಲದಲ್ಲಿ ಕರಿಮೆಣಸು ಬೆಳೆಯ ನಿರ್ವಹಣೆ. ಈ ಕುರಿತು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು ಬೆಳೆಯನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರು. ನಮಸ್ಕಾರ. ಕರಿಮೆಣಸು ನಮ್ಮ ಜಿಲ್ಲೆಯ ಒಂದು ಮುಖ್ಯವಾದ ಬೆಳೆ ಮತ್ತು ಒಳ್ಳೆ ಬೆಲೆಯನ್ನು ಕೂಡ ನಮ್ಮ ರೈತ ಬಾಂಧವರಿಗೆ ತಂದುಕೊಡ್ತಾ ಇದೆ, ಮತ್ತು ಅವರು ಕೂಡ ಈ ಕರಿಮೆಣಸು ಬೆಳೆ ಬಗ್ಗೆ ಆಸಕ್ತಿಯನ್ನು ಕೂಡ ವಹಿಸ್ತಾ ಇದ್ದಾರೆ. ಹೀಗಿರುವಾಗ ಮಳೆಗಾಲದಲ್ಲಿ ಈ ಕರಿಮೆಣಸು ಬೆಳೆಯನ್ನು ಹೇಗೆಲ್ಲ ನೋಡ್ಕೋಬೇಕಾಗತ್ತೆ ನಾವು? ಈಗಾಗಲೇ ನೀವು ಕರಿಮೆಣಸು ಅಂದಾಗ, ಇದು ಇತ್ತೀಚೆಗೆ ಕರಿಮೆಣಸಿನ ಬೆಲೆ ತುಂಬ ಚೆನ್ನಾಗಿ ಬಂದಿದೆ, 700 ರೀಚ್ ಆಗಿದೆ ಕೆ ಜಿಗೆ. ನಾವೊಂದು 500 ಆಸುಪಾಸಿನಲ್ಲಿ ಇದ್ದಿದ್ದು, ಸೊ 600 ಕ್ರಾಸ್ ಆಗಿ ಮತ್ತು 700 ಬಂದು ನಿಂತಿದೆ. ರೈತರಿಗೂ ಆಸಕ್ತಿ ಕರಿಮೆಣಸಿನ ಮೇಲೆ ತುಂಬ ಜಾಸ್ತಿ ಆಗ್ತಾ ಇದೆ, ಆಗಬೇಕು. ಅದರಿಂದ ಕರಿಮೆಣಸನ್ನ ಚೆನ್ನಾಗಿ ಯಾರು ಬೆಳೀತಾರೆ ಅವರಿಗೆ ಒಳ್ಳೆ ಹಣವನ್ನು ಕೊಡುವಂಥ ಬೆಳೆ ಆಗಿದೆ. ಆದಾಯ ಬರುವಂಥ ಒಂದು ಬೆಳೆ ಅಂತ ಹೇಳಿದರೆ ಇತ್ತೀಚೆಗೆ ಕರಿಮೆಣಸು ಅಂತ ಆಗಿದೆ. ಯಾರಿಗಾದರೂ ಕೇಳಿದರೆ ಕರಿಮೆಣಸು ಬೆಳೀರಪ್ಪ ಆದಾಯ ಬರುತ್ತೆ, ಕ್ವಿಂಟಲ್ ಲೆಕ್ಕ ಬೆಳೀರಿ, ಟನ್ ಲೆಕ್ಕ ಬೆಳೀರಿ, ಟನ್ ಲೆಕ್ಕ ಬೆಳೆದಾಗೆಲ್ಲ ಆದಾಯ ಜಾಸ್ತಿ ಆಗುತ್ತೆ. ಆಧಾರ ಮರ ಆಗಲೇ ಇರುತ್ತೆ, ಅದಕ್ಕೇನಾದರೂ ಮಾಡಿ ನೆಟ್ಟಿ ಬೆಳೆಸಿದರೆ ಒಳ್ಳೆಯದು. ಈ ಮಳೆಗಾಲ ಅಂತ ಬಂದಾಗ ಕರಿಮೆಣಸಿಗೆ ಕೆಲಸ ಮಾಡುವಂಥ ಸಮಯ ಒಂದು ಗಿಡ ನೆಡೋದು, ಮತ್ತು ತೋಟದ ನಿರ್ವಹಣೆ. ತೋಟದ ನಿರ್ವಹಣೆ ಅಂತ ಹೇಳಿದಾಗ ನಾವಾಗಲೇ ಏಪ್ರಿಲ್ ಮೇನಲ್ಲಿ ನೆರಳನ್ನು ತೆಗಿಬೇಕು ಅಂತ ಹೇಳ್ತಾ ಇದ್ದೆ. ಅಂದರೆ ಬೇಸಿಗೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ತಡ ಆಗಿತ್ತು, ಸೊ ನೆರಳು ತೆಗಿದೇ ಇರೋರು. ನಾರ್ಮಲಿ ಈ ವರ್ಷ ಮೇನಲ್ಲಿ ತೆಗಿಬೇಕಿತ್ತು, ಯಾರು ತೆಗಿದೇ ಇದ್ರೆ ನೆರಳನ್ನ ನಿಯಂತ್ರಣ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಬಿಸಿಲು ಬರಬೇಕು, ಒಂದು 50%-60% ಎರಡನೇದು ಮಲ್ಚನ್ನ ತೆಗಿಬೇಕು. ಮಲ್ಚ್ ಅಂತ ನಾವು ಬುಡೋದಕ್ಕೆ ಮೇಲೆ ಬಿದ್ದಿರುವಂಥ ಹೊದಿಕೆ ಅಥವಾ ಸೊಪ್ಪು ಅದನ್ನೆಲ್ಲ ತೆಗೆಯೋದು, ಡಿಮಲ್ಚಿಂಗ್ ಅಂತ. ತರಗೆಲೆಗಳು ಎಲ್ಲ ಬಿದ್ದಿರ್ತಾವಲ್ಲ, ಅದನ್ನೆಲ್ಲ ತೆಗೆದು ಗಿಡ ಬುಡೋದಲ್ಲಿ ಗಾಳಿ ಆಡೋಂಗೆ ಅದು ಒಣಗಬೇಕು, ಅಥವಾ ಗಾಳಿ ಏರಿಯೇಷನ್ ಆಗಬೇಕು, ಮಾಯಿಶ್ಚರ್ ಜಾಸ್ತಿ ಆಗಬಾರ್ದು, ಅಂದರೆ ವೆಟ್ ಫುಟ್ ಆಗಬಾರ್ದು ಅಂತಾರೆ. ಅಂದರೆ ನೀರಿನ ಅಂಶ ಗಿಡ ಬುಡದಲ್ಲಿ ಜಾಸ್ತಿ ಆಗಬಾರ್ದು. ಮಳೆ ಶುರುವಾದ ಮೇಲೆ ಹೂವು ಬರಗಂಟ ಬೇಕು, ಹೂವು ಬಂದಮೇಲೆ ಬೇಕಾಗಿಲ್ಲ, ಮಾಯಿಶ್ಚರ್ ಬೇಕು ಅದಕ್ಕೆ. ಚೆನ್ನಾಗಿದ್ದರೆ ಹೂವು ಬರೋದು, ಮಾಯಿಶ್ಚರ್ ಕಡಿಮೆ ಆಗಿಬಿಟ್ರೆ ಹೂವು ಬರೋದ. ಅದರಿಂದ ಇನ್ನು ಹೂವು ಬರೋ ಕಾಲ. ಆದರೂ ಇನ್ನು ಮಳೆ ಶುರುವಾಗೋದ್ರಿಂದ ನಾವು ಬುಡದಲ್ಲಿ ಬಿದ್ದಿರೋ ಕಸ ಅಥವಾ ತೆಗಿಬೇಕಾಗುತ್ತೆ. ತೇವಾಂಶನೂ ಸಂಗ್ರಹಣೆ ಆಗುತ್ತೆ. ಮ್ಯಾಕ್ಸಿಮಮ್ ಜಾಸ್ತಿ ಅಂತ ಹೇಳಿದ್ರೆ ನೀವು ಒಂದು ಕಾಲ್ ಇಂಚ್ ಹಾಕ್ಬೋದು, ಜಸ್ಟ್ ಮಣ್ಣು ಆರದಂಗೆ ಎಲೆಗಳು ಹಾಕಿ ಆರ್ಬೋದು. ಸೊ ಇನ್ನು ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ಲಾಸ್ಟಿಕ್ ಮಲ್ಚ್ ಅನ್ನು ಮಾಡ್ತಾ ಇದ್ದಾರೆ. ಒಂದು ಮೀಟರ್ ಏನ್ ಮಾಡ್ತಾರೆ, ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಹಾಕ್ತಾರೆ. ಗೊಬ್ಬರ ಕೊಡಬೇಕು, ಕಾಂಪೋಸ್ಟ್ ಕೊಡೋದು, ಇವೆಲ್ಲ ನಾವು ಗಿಡಕ್ಕೆ ಮಾಡಬೇಕಾದಂಥ ಕೆಲಸ. ಒಂದು ಕಾಂಪೋಸ್ಟನ್ನು ಕೊಡಬೇಕು, 5-10 kg ಅಷ್ಟು ಕಾಂಪೋಸ್ಟು, 100-150 gram ಬೇವಿನಿಂಡಿ, 50 gram ಅಷ್ಟು ಟ್ರೈಕೋಡರ್ಮ, ಇದನ್ನೆಲ್ಲ ಹಾಕಿ ಇದು ಎಲ್ಲ ಹಾಕೋದೊಂದು ಸ್ವಲ್ಪ ಬೇರಿಂದ ಸ್ವಲ್ಪ ದೂರ ಹಾಕ್ಕೊಳ್ಳೋದು ಒಳ್ಳೆಯದು. ಅಷ್ಟನ್ನು ಮಾಡಿಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಒಂದು ಸಣ್ಣ ಲೇಯರ್ ಮಲ್ಚನ್ನು ಹಾಕ್ಬೋದು, ಆರಬಾರ್ದು ಅಂತ ಅಷ್ಟೇ, ಹಾಕ್ಲೇಬೇಕು ಅಂತ ಇಲ್ಲ. ಕಾಫಿ ತೋಟ ಇರೋದ್ರಿಂದ ಹಾಕ್ಬೇಕು ಅಂತ ಇಲ್ಲ. ಚೆನ್ನಾಗಿ ಕಳ್ತಿರುತ್ತೆ ಹೊದಿಕೆ, ಅದನ್ನೇ ಹಾಕ್ಬೋದು, ಗೊಬ್ಬರನೂ ಆದಂಗೆ ಆಗುತ್ತೆ ಅಷ್ಟು. ಅಂದರೆ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಮಟ್ಟಿಗೆ ಬೇಕಾದ್ರೆ ಹಾಕ್ಬೋದು. ಸೊ ಅದ್ರ ಗೊಬ್ಬರ ಕೊಡೋದಾಯ್ತು. ಸೊ ರಾಸಾಯನಿಕ ಗೊಬ್ಬರ ಏನನ್ನು ಕೊಡ್ಬೋದು ಅಂತೇಳಿ, ಅದು ಬಹಳ ಮುಖ್ಯ. ನಾವು ಮೆಣಸಿನಲ್ಲಿ ಏನು ರೆಕಮೆಂಡ್ ಮಾಡಿದ್ದೇವೆ ಅಂದರೆ 140 gram ಸಾರಜನಕ, 50 gram ರಂಜಕ, 250 gram ಪೊಟ್ಯಾಶು ಪ್ರತಿ ಗಿಡಕ್ಕೆ ಒಂದು ವರ್ಷಕ್ಕೆ. ಸೊ ಅದನ್ನು 3 or 4 ಸ್ಪ್ಲಿಟ್ ಮಾಡಿ ಕೊಡ್ಬೋದು, ಒಂದು 2-3 kg ಬರುವಂಥ ಗಿಡಕ್ಕೆ. ನಾವು ಜನರಲ್ ಆಗಿ ರೈತರಿಗೆ ಏನು ಹೇಳ್ತೇವೆ ಅಂದರೆ, ನೀವು 1 bag ಯೂರಿಯಾ, 1 bag DAP, 2 bag ಪೊಟ್ಯಾಶ್, ಅದನ್ನು ಮಿಕ್ಷಣ ಮಾಡಿ ಒಂದು ಗಿಡಕ್ಕೆ 100-250 gram ಅಥವಾ 300 gram ಗಿಡ ನೋಡಿಕೊಂಡು, 1 kg, 2 kg, 3 kg ಕೊಡಿ, 4 kg ಕೊಡಿ ದೊಡ್ಡ ಗಿಡಕ್ಕೆ. ಅಂದರೆ ನಿಮ್ಮಲ್ಲಿ 5 kg, 6 kg ಬರುವಂಥ ಗಿಡಕ್ಕೆ 4 kg ಕೊಡಬೇಕಾಗುತ್ತೆ. ಇಡಿ ಒಂದು 300-350-400 gram ಬರುತ್ತೆ. ಅಷ್ಟನ್ನು ಕೊಟ್ಟರೆ ಗಿಡ ಬರೋ ವರ್ಷಕ್ಕೂ ಒಂದು ಸ್ವಲ್ಪ ತಾಕತ್ತಾಗುತ್ತೆ. ಬುಡದಿಂದ ಎಷ್ಟು ದೂರಕ್ಕೆ ಕೊಡಬೇಕಾಗುತ್ತೆ? ಒಂದು ಹೆಜ್ಜೆ, ಸಿಂಪಲ್ ಆಗಿ ಹೇಳಿದ್ರೆ ನಿಮ್ಮ ಕಾಲಿನ ಒಂದು ಹೆಜ್ಜೆ, ಯಾರು ಕೆಲಸ ಮಾಡ್ತಾರೆ ಅದು ಬುಡದ ಮೇಲೆ ಹಾಕಬಾರ್ದು. ಅಜ್ಜೆ ಬಿಟ್ಟು ಒಂದು ಚಂದ್ರಾಕಾರದಲ್ಲಿ ಗಿಡ ಯಾವ ಕಡೆ ನೆಟ್ಟಿರ್ತಾರೆ ಆ ಕಡೆ ಕೊಡೋದು. ಎಷ್ಟು ಆಳಕ್ಕೆ ತೆಗಿಬೇಕಾಗತ್ತೆ? ತೆಗಿಯೋಂಗಿಲ್ಲ, ಮೆಣಸಿನಲ್ಲಿ ಕೆದರಿಂಗಿಲ್ಲ, ಮೆಣಸಿನಲ್ಲಿ ಮುಟ್ಲೇಬಾರ್ದು ಅಂತ, ಬುಡನೆ ಮುಟ್ಬಾರ್ದು, ಮುಟ್ಬಾರ್ದು, ಮಣ್ಣು ಕೆಲಸ ಏನು ಮಾಡಬಾರ್ದು. ಸೊ ಹಂಗೆ ಹಾಕಿ ಬಿಟ್ಟುಬಿಡಿ ಅಂತ. ಹಂಗೆ ಹಾಕಿ ಅದ್ರ ಮೇಲೆ ಏನಾದ್ರು ಮಣ್ಣಿಗಿಣ್ಣು ಹಾಕಿ ಹಾಕ್ಬೇಕು ಅಂತ ಏನು ಹೇಳೋದಿಲ್ಲ. ತೇವಾಂಶ ಇತ್ತೆ ಕರಗುತ್ತೆ ಅಂತ ಕರ್ಕೊಳ್ಳುತ್ತೆ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಗಿಡದಲ್ಲಿ ರೋಗ ಇದೆ, ಅದು ರೋಗ ಎಲ್ಲ ಗಿಡಕ್ಕೆ ಹರಡುತ್ತೆ. ಅದರಿಂದ ನಾವು ಯಾರು ಹೇಳುವುದಿಲ್ಲ, ಅಲ್ಲಿ ರೋಗ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾವುದೋ ಒಂದು ಗಿಡದಲ್ಲಿ ರೋಗ ಇರುತ್ತೆ, ಅವನು ಎಲ್ಲ ಕಡೆ ಹೋಗಿ ಮುಳ್ಳನ್ನು ಮುಳ್ಳು ಮಾಡಿ ಅಂತಾರೆ, ಗೊಬ್ಬರ ಹಾಕ್ಬಿಟ್ಟು ಮುಳ್ಳು ಮಾಡಿ ಅಂತ ಹೇಳೋದು ಪದ್ಧತಿ. ಆ ಪದ್ಧತಿಯನ್ನು ಹೇಳಿದ್ರೆ ಏನಾಗುತ್ತೆ, ಯಾವುದೋ ಒಂದು ಗಿಡದಲ್ಲಿ ರೋಗ ಇದ್ರೆ ಆ ಮುಳ್ಳು ಎಲ್ಲ ಕಡೆ ಗಿಡಕ್ಕೂ ಹರಡ್ಬಿಡುತ್ತೆ ಅಂತ ಹೇಳಿ ನಾವು. ಜೊತೆಗೆ ಇನ್ನೊಂದು ಬೇರ್ಗಳಿಗೂ ಕೂಡ ಗಾಯ ಆಗ್ಬೋದು. ಗಾಯ ಆದಷ್ಟು ರೋಗ ಬರೋದು ಜಾಸ್ತಿ. ಈ ವಿಶೇಷವಾಗಿ ಶಿಲೀಂಧ್ರ ರೋಗಗಳು, ಶಿಲೀಂಧ್ರ ಈ ನೆಮೆಟೋಡ್ಸ್ ಅಂತೀವಲ್ಲ, ದುಂಡು ಹುಳುಗಳು. ಅದರಿಂದ ಅದಕ್ಕೆ ಮೆಣಸಿನಲ್ಲಿ ಹೇಳೋದಿಲ್ಲ, ಬೇರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಾರೆ. ಸೊ ಅದರಿಂದ ಯಾರಾದರೂ ಒಂದು ಬೇರೆ ಪ್ರದೇಶದವರು ಮೆಣಸು ಬೆಳೆದೇ ಇರೋ ಪ್ರದೇಶದವರು ತೊಗೊಂಡೋಗಿ ಅಗಿಯೋದು ಎದೆಲ್ಲ ಮಾಡಿದರೆ ಒಂದೊಂದ್ಸರಿ ತೋಟನೇ ಹೋಗ್ಬಿಡುತ್ತೆ. ಸೊ ಅದರಿಂದ ಅಗಿಬೇಡಿ ಅಂತೇವೆ, ಅದೆಲ್ಲ ಪದ್ಧತಿಯನ್ನು ಹೇಳ್ತೇವೆ, ಚರಂಡಿ ಮಾಡ್ಕೊಳ್ಳಿ ಅಂತ. ಮತ್ತು ಚರಂಡಿನೂ ಮಾಡ್ಕೋಬೇಕು, ನೀರು ನಿಲ್ಬಾರ್ದು, ನೀರು ಬಸ್ತು ಹೋಗ್ಬೇಕು, ನೀರು ಬಸ್ತು ಹೋಗ್ಬೇಕು. ಜೂನ್ನಲ್ಲಿ ನಾರ್ಮಲಿ ಏನು ಮಾಡ್ತೇವೆ ಅಂದರೆ ಗಿಡ ನೆಡ್ತೇವೆ, ಆಗಲೇ ಕನ್ನರ್ಸಿದ್ರೆ ಅದನ್ನೇ ಕಟ್ ಮಾಡಿ ನೆಡ್ಬೋದು. ಅದು ಇಲ್ಲ ಅಂತ ಹೇಳಿದ್ರೆ ಗುಂಡಿ ಹೊಡ್ಕೊಬೇಕು, ಒಂದೆಡೆ ಉದ್ದ ಒಂದೆಡೆ ಆಳದ ಗುಂಡಿ ಮಾಡಿ ಒಂದು 5 kg ಅಷ್ಟು ಕಾಂಪೋಸ್ಟ್ ಹಾಕಿ, ಒಂದು 50 gram ಅಷ್ಟು ರಾಕ್ ಫಾಸ್ಫೇಟ್ ಹಾಕಿ, 15-20 gram ಕಾರ್ಬೋಪ್ಯೂರಾನ್ ಹಾಕಿ. ಸೊ ಅದ್ರ ಜೊತೆಗೆ ಬೇವಿನ ಹಿಂಡಿನೂ ಹಾಕ್ಕೊಂಡು ಅಲ್ಲಿ ನೆಡ್ಬೋದು. ಅದನ್ನು ಮಾಡಿ ಮತ್ತೆ ಗುಂಡಿಯನ್ನು ಚೆನ್ನಾಗಿ ಭೂಮಿಯಿಂದ 2-3 inch ಎತ್ತರ ಮಾಡಬೇಕು. ಗುಂಡಿ ಒಳಗೆ ನೆಡೋದಲ್ಲ, ಗುಂಡಿ ಮೇಲೆ ನೆಡೋದು. ಆಗ ಮಾತ್ರ ಈಗ ಮಳೆಗಾಲದಲ್ಲಿ ಮೆಣಸಿನ ನೆಟ್ಟು ಉಳಿಸ್ಕೋಬೋದು. ಅಂದ್ರೆ ನೀರು ಬಸ್ತೋಗೋದಕ್ಕೆ ನೀರು ಬಸ್ತು ವ್ಯವಸ್ಥೆ ಇರಬೇಕು, ಬೇರು ಯಾವತ್ತೂ ನೀರೊಳಗಿರಬಾರ್ದು ನಿಮ್ಮ ತೋಟ. ಸೊ ಗುಂಡಿಯಿಂದ ಕೆಳಗೆ ಚರಂಡಿನೂ ಮಾಡಬೇಕು, ತೇವಾಂಶ ಇರಬೇಕು, ನೀರು ನಿಲ್ಬಾರ್ದು. ಸೊ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಹೇಳಿದ್ರೆ, ಈ ಸಾರ್ ಈಗ ನೆಟ್ರೆ ಎಲ್ಲ ಸುತ್ತೋಗ್ಬಿಡುತ್ತೆ ಸರ್, ನೆಡಬಾರ್ದು ಅಂತಾರೆ. ಬಟ್ ಏನಾಗುತ್ತೆ ಅಂದ್ರೆ ಸೆಪ್ಟೆಂಬರ್ ಮೇಲೆ ನೆಟ್ರೆ ಮಳೆನೇ ಬರಲ್ಲ, ಹೋಗ್ಬಿಡುತ್ತವೆ ಎಲ್ಲ, ಈಗ ಬಂದು ನೆಟ್ಟಿದ್ದೆಲ್ಲ ಹೋಗ್ಬಿಡುತ್ತೆ. ಸೊ ಇದಾದ್ರೆ ಒಂದಷ್ಟು ಉಳ್ಕೊಳ್ಳುತ್ತೆ, ಅದರಿಂದ ಈ ಪದ್ಧತಿ ಬೆಟ್ರು, ಬಟ್ ನೀರು ನಿಲ್ಬಾರ್ದು. ಸೊ ಅದು ಬಹಳ ಅಂದ್ರೆ ಆಧಾರ ಮರಕ್ಕೆ ಹತ್ರನೇ ನೆಡೋದೇ ಮುಖ್ಯ ಇಲ್ಲಿ. 1 ಅಡಿ ಬಿಟ್ಟು ನೆಡಬೇಕು, ಆಧಾರ ಮರದ ನಾರ್ಮಲಿ ಒಂದು ಹೆಜ್ಜೆ ಅಂತ ಇಟ್ಕೋಬಹುದು, ಯಾರು ನಡೀತಿರ್ತಾರೆ ಒಂದು ಹೆಜ್ಜೆ ಅದು ಬಿಟ್ಟು ಗುಂಡಿ ಹೊಡಿರಪ್ಪ ಅಂತ ಹೇಳ್ಬೇಕು. ಅವರು ಒಂದಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಕೇಲ್ ತರಬೇಕು ಅಂತ, ಒಂದು ಹೆಜ್ಜೆ ಮುಕ್ಕಾಲು ಅಡಿ ಇರುತ್ತೆ ಒಂದು ಹೆಜ್ಜೆ ಅಷ್ಟಾದ್ರೂ ಬಿಟ್ಟು ನೆಡ್ಬಹುದು ಅವರು, ಮರದೊಳಗೆ ಬೇರೊಳಗೆ ಸೇರ್ಕೋಬಾರ್ದು. ಸೊ ಅದು ನೆಡೋದು ಅಂತ ಆಯ್ತು. ನೆಟ್ ಮೇಲೆ ಅದಕ್ಕೆ ಕಡ್ಡಿ ಕೊಡಬೇಕು, ಅಲ್ಲಿ ಸೊಪ್ಪು ಹಾಕ್ಬೇಕು, ನೀರು ನಿಲ್ದಂಗೆ ನೋಡ್ಕೊಬೇಕು, ಅದನ್ನೆಲ್ಲ ಮಾಡಬೇಕು. ಎರಡನೇದು ಈಗಾಗಲೇ ತೋಟ ಇರುತ್ತೆ, ತೋಟದಲ್ಲಿ ಬೇಸಿದ ನಾನು ಆಗ್ಲೇ ಹೇಳಿದೆ ಬುಡವನ್ನು ಸ್ವಚ್ಛತೆ ಮಾಡ್ಕೊಬೇಕು, ಗೊಬ್ಬರ ಕೊಡಬೇಕು, ಗೊಬ್ಬರ ಕೊಡೋದು ಮತ್ತೆ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಮತ್ತೆ ಲಘು ಪೋಷಕಾಂಶ ಏನಾದರೂ ಕೊಡಬೇಕಾಗುತ್ತೆ? ಕೊಡಬೇಕಾಗುತ್ತೆ. ನಾರ್ಮಲಿ ನಾವೆಲ್ಲ ಈ ಮೆಣಸಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ಇತ್ತೀಚೆಗೆ ಮೆಣಸಿನಲ್ಲಿ ಕೆಲಸಗಳೆಲ್ಲ ಬೇಗ ಮಾಡಬೇಕು. ಯಾವ ತೋಟದಲ್ಲಿ ಮೆಣಸು ಬರಲ್ಲ ಅವರೆಲ್ಲ ಫೆಬ್ರವರಿ ಮಾರ್ಚಲ್ಲಿ ಕೆಲಸ ಮಾಡಿದ್ರೆ ಬರುತ್ತೆ. ಬಟ್ ಫೆಬ್ರವರಿ ಮಾರ್ಚಲ್ಲಿ ಕ್ರಾಪ್ ಕುಯ್ತಿರ್ತಾರೆ, ಯಾರು ಕೆಲಸ ಮಾಡೋದು ಅಂತ ಹೇಳಿ ಮಾಡೋದು. ಅವರಲ್ಲಿ ಕೆಲವು ತೋಟಗಳಿದೆ, ಎತ್ತರ ಪ್ರದೇಶ, ಒಂದು ಬೆಟ್ಟ ಇರುತ್ತೆ, ಆ ಬೆಟ್ಟದ ಹತ್ರ ಮೆಣಸು ಇರುತ್ತೆ, ಅದು ಬರಲ್ಲ. ಅದಕ್ಕೆ ಬೆಳಕಿಲ್ಲ, ಚಳಿ, ಫೆಬ್ರವರಿಯಿಂದ ಚಳಿ ಬಿಡಿಸಿದ್ರೆ ಬೆಳಗ್ಗೆ ಬಿಡಿಸಿದ್ರೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಮಾರ್ಚಲ್ಲಿ ಒಣಗುತ್ತೆ, ಏಪ್ರಿಲಲ್ಲಿ ನೀರು ಕೊಟ್ಟರೆ ಮೇನಲ್ಲಿ ಹೂವು ಬರುತ್ತೆ. ಬಟ್ ಇಷ್ಟು ಕೆಲಸವನ್ನು ಫೆಬ್ರವರಿಯಲ್ಲಿ ಮಾಡಬೇಕು, ಫೆಬ್ರವರಿಯಿಂದ ಶುರು ಮಾಡಬೇಕು. ಅಂದರೆ ಪ್ರತಿ ಗಿಡ ನೋಡಿ ಮಾಡಬೇಕು, ಪ್ರತಿ ತೋಟದ ಒಂದು ಭಾಗದಲ್ಲಿ ಎಲ್ಲಿ ಬರಲ್ಲ ಅಲ್ಲಿ ಹೋಗಿ ಆ ಕೆಲಸ ಮಾಡಿದ್ರೆ ಬರುತ್ತೆ ಅಂತ ತೋರಿಸಿದ್ದಾವೆ ಅಂತ. ಎಲ್ಲ ಕೆಲಸಗಳನ್ನು ಮೊದಲೇ ಮಾಡಿ ಇಷ್ಟೊತ್ತಿಗಾಗಲೇ ಹೂವು ಬಂದು ಕಾಯಿ ಕಟ್ಟಿರ್ಬೇಕು ಅಂಥ ಪ್ರದೇಶದಲ್ಲಿ, ಎತ್ತರ ಪ್ರದೇಶಗಳಲ್ಲಿ. ಈಗಾಗಲೇ ಜೂನ್ ಆಯಿತು, ಇಷ್ಟೊತ್ತಿಗಾಗಲೇ ಕಾಯಿ ಕಟ್ಟಿದರೆ ಅದು ಒಳ್ಳೆ ಇಳುವರಿ ಬರುತ್ತೆ. ಈ ಮೇಲೆ ಹೂವು ಬಂದು ಆ ಪ್ರದೇಶದಲ್ಲಿ ಕೊತ್ತೆ ಬಿದ್ದೋಗ್ಬಿಡುತ್ತೆ, ಈಗ ಬರುತ್ತೆ ಹೂವು ಬಿದ್ದೋಗ್ಬಿಡುತ್ತೆ. ಇತ್ತೀಚೆಗೆ ಬೀಳ್ತಾ ಇಲ್ಲ, ಅಂದ್ರೆ ವಾತಾವರಣ ಚೇಂಜ್ ಆಗಿದೆ, ಅಂದ್ರೆ ಸ್ವಲ್ಪ ಮಳೆನೂ ಸ್ವಲ್ಪ ಕಡಿಮೆ ಆಗಿದ್ದು, ಮಳೆ ಕಡಿಮೆ ಆಗಿದೆ, ಬಿಸಿಲು ಬರ್ತಾ ಇದೆ ಮದ್ ಮಧ್ಯ, ನಮ್ಮ ರೈನಿ ಡೇಸ್ಗಳು ಕಡಿಮೆ ಆಗಿದೆ. ಹೌದೌದು, ಮಳೆ ಬರ್ತಿದೆ ಇಲ್ಲ ಅಂತಿಲ್ಲ, ಆದ್ರೆ ನಂಬರ್ ಆಫ್ ರೈನಿ ಡೇಸ್ ತಗೊಂಡ್ರೆ ಕಡಿಮೆ ಆಗಿದೆ. ಮದ್ ಮಧ್ಯ ಬಿಡುವನು ಕೊಡ್ತಾ ಇದೆ, ಬಿಡುವು ಕೊಡ್ತಾ ಇರೋದ್ರಿಂದ ಓಕೆ ಬಂದ್ರೆ ಕೊತ್ತುಗಳು ಕೂಡ ಉಳ್ಕೊಳ್ತಾ ಇದೆ. ಸೊ ಹಾಗೆ ನೋಡಿದ್ರೆ ನೀವು ನಿಮ್ಮ ತೋಟವನ್ನ ನೆರಳು ನಿಯಂತ್ರಣ ಮಾಡ್ಕೊಂಡಿರಿ, ಗೊಬ್ಬರ ಕೊಟ್ಬಿಡಿ, ಕಾಂಪೋಸ್ಟ್ ಕೊಟ್ಬಿಡಿ, ಹೂವು ಯಾವಾಗ ಬರುತ್ತೆ ಅದು ಸೆಟ್ ಆಗ್ತಾ ಇದೆ. ಸೊ ಹೋದ ವರ್ಷ ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಅದೇ ಕಾರಣ. ಜುಲೈನಲ್ಲಿ ಮಳೆ ಕಡಿಮೆ ಆಯಿತು, ಆಗಸ್ಟ್ ಅಲ್ಲೂ ಕಡಿಮೆ, ಆಗಸ್ಟ್ ನಲ್ಲಿ 50%. ಈಗ 30 ದಿನದಲ್ಲಿ 15 ದಿನ ಮಳೆ, 15 ದಿನ ಇಲ್ಲ. ಸೆಪ್ಟೆಂಬರ್ ನಲ್ಲೂ ಅಷ್ಟೇ, ಸುಮಾರು ಪ್ರದೇಶಗಳಲ್ಲಿ ಹೋಗಿ ಅವ್ರದ್ದು ದಿನದ ಡೇಟಾ ಎಲ್ಲ ತೆಗೆದು ನೋಡಿದ್ರೆ ಕೊಡಗಿನಲ್ಲಿ ಸಿಗುತ್ತೆ, ಪ್ರತಿ ಮನೆಯಲ್ಲಿ ರೈನ್ಫಾಲ್ ಅನ್ನ ಮಾಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ 15 ದಿನ ಬಿಸಿಲು ಬಿದ್ದಿದೆ. ಅದರಿಂದ ಯಾವಾಗ ಮಳೆ ಕಡಿಮೆ ಆಗಿದೆ, ಬಿಸಿಲು ಬಂದಿದ್ದರಿಂದ ಇಳುವರಿ ಜಾಸ್ತಿ ಆಗ್ತಿದೆ. ಸೊ ಮತ್ತೆ ರೋಗಗಳು ಬರ್ತವೆ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಹೆಚ್ಚು ತೇವಾಂಶ ಇರೋದ್ರಿಂದ ಹೌದು, ನೀರು ನಿಲ್ಲ ಸಾಧ್ಯತೆ ಇರುತ್ತೆ. ನೀರು ನಿಲ್ತು ಬುಡದಲ್ಲಿ ಅಂದ್ರೆ ಕರಿಮೆಣಸಿಗೆ ಸ್ವಲ್ಪ ತೊಂದರೆ ಇದೆ. ಜಾಸ್ತಿನೇ ತೊಂದರೆ, ಸ್ವಲ್ಪ ಅಲ್ಲ, ಸ್ವಲ್ಪ ಅಲ್ಲ. ಸೊ ಒಟ್ಟು ಮೆಣಸಿಗೆ ನೀರು ನಿಲ್ಬಾರ್ದು, ಬೇಸಿಗೆಯಲ್ಲಿ ನೀರು ಕೊಡಬೇಕು, ಮಳೆಗಾಲದಲ್ಲಿ ನೀರು ಬೇಡ. ಸಿರ್ಸಿಯವರೆಲ್ಲ ಚೆನ್ನಾಗಿ ಹೇಳ್ತಾರೆ, ಅವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ತೋಟಕ್ಕೇನೆ ಪಾಲಿಥೀನ್ ಮಲ್ಚ್ ಹಾಕೊಂಡ್ಬಿಟ್ಟಿದ್ದಾರೆ, ಮಳೆಗಾಲದ ನೀರು ತೋಟದಲ್ಲೇ ಬೇಡ ಅಂತ. ಕಾಲುವೆಗೂ ಸೇರಿ ಹಾಕಿದ್ದಾರೆ, ಅಂದ್ರೆ ಮಾಡ್ಕೊಂಡು ಬೇಸಿಗೆಗೆ ಬಳಸ್ಕೊಳ್ಳೋಣ ಅಂತ. ಒಟ್ಟು ಏನಾಗಿದೆ ಅಂತ ಹೇಳಿದ್ರೆ, ಈ ಜುಲೈ ಮಳೆ ತೋಟದಲ್ಲಿ ಜಾಸ್ತಿ ಬೀಳಿದ್ರೆ ಕೊಳೆ ರೋಗ ಬಂದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ತೋಟನೇ ಹೋಗ್ತಾ ಇದೆ ಮೆಣಸು. ಅದರಿಂದ ನಾವು ಬೇರೆ ಬೇರೆ ಎಲ್ಲ ಟೆಕ್ನಾಲಜಿಯನ್ನ ಮಾಡಿದ್ರು ಸುಧಾ ಡ್ರೈನೇಜ್ ಮಾಡಿ ಅದಕ್ಕೂ ಸಾಕಾಗ್ತಿಲ್ಲ ಅಲ್ಲಿ, ಹಾಗಾಗಿ ಮಲ್ಚೆ ಹಾಕೊಂಡ್ಬಿಡ್ತಾ ಇದಾರೆ. ಅದರಿಂದ ಪ್ಲಾಸ್ಟಿಕ್ ಮಲ್ಚ್ ಮಾಡಿ ನಾವು ಗಿಡಕ್ಕೆ ಏನ್ ಹೇಳಿದ್ವಿ ಅಂದ್ರೆ ಅಟ್ ಲೀಸ್ಟ್ ಗಿಡದ ಸುತ್ತಮುತ್ತ ಹಾಕಿ ಅಂತ. ಕೆಲವರು ತೋಟಕ್ಕೆ ಹಾಕ್ಬಿಟ್ಟಿದ್ದಾರೆ, ಒಳ್ಳೆ ಬೆಲೆ ಇದೆ, ಅಡಿಕೆಗೆ ಬೆಲೆ ಇದೆ, ಮೆಣಸಿಗೆ ಬೆಲೆ ಇದೆ, ಏನಕ್ಕೆ ಮಾಡಬಾರ್ದು ಸರ್ ಅಂತಾರೆ. ಸೊ ಹೆಂಗಿದ್ರು ಅದು ನೀರು ಜಾಸ್ತಿ ಅದು, ಅದಕ್ಕೆ ಆಚೆ ಕಳಿಸ್ಬಿಡುವ ಅಂತ ಅಂದ್ರೆ ತಮಾಷೆಗೆ ಹೇಳ್ತಾರೆ. ಕೆಲವು 1 ಎಕರೆ 2 ಎಕರೆ ಮಾಡಿದ್ ನೋಡಿದ್ದಾರೆ, ಆ ಲೆವೆಲ್ಗೆ ಮಾಡಿದ್ದಾರೆ. ಬಟ್ ಚೆನ್ನಾಗಿದೆ, ಇಳುವರಿ ಚೆನ್ನಾಗಾಗ್ತಾ ಇದೆ, ಗಿಡ ಚೆನ್ನಾಗಾಗ್ತಾ ಇದೆ. ಇರುವೆಗಳು ಓಡಾಡುತ್ತೆ ಜುಲೈನಲ್ಲಿ ತೋಟಕ್ಕೆ ಹೋದ್ರೆ, ಪ್ಲಾಸ್ಟಿಕ್ ಕೆಳಗೆ ಇರುವೆಗಳು ಗೂಡು ಕಟ್ಕೊಂಡು, ಅಂದ್ರೆ ಏರಿಯೇಷನ್ ಇದೆ, ಅವು ಬದುಕಲಿಕ್ಕೆ ಆಯ್ತು. ಸೊ ಅಲ್ಲಿ ಗಿಡನೂ ಬೇರೂ ಚೆನ್ನಾಗಿರುತ್ತೆ. ಸೊ ಅದರಿಂದ ನೀರು ನಿಲ್ಬಾರ್ದು. ನಾವು ಇಲ್ಲಿ ಕೊಡಗಿನಲ್ಲಿ ಏನ್ ಹೇಳ್ತಾ ಇದ್ದೇವೆ ಅಂದ್ರೆ ಚರಂಡಿಯನ್ನೆಲ್ಲ ಬಸಿಗಾಲಿ ವ್ಯವಸ್ಥೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಚರಂಡಿ ಹೊಡೆದಿರ್ತಿರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಆ ನೀರು ಏನಾದ್ರು ಬಂದ್ರೆ ಮಳೆ ನೀರು ಪ್ರತಿ ಗಂಟೆ ಗಂಟೆ ಬರ್ತಿರುತ್ತೆ, ಅದು ಕೆಳಗೆ ಹೋಗುತ್ತೆ ಅಂತ, ಅದು ಇಂಪಾರ್ಟೆಂಟ್. ಎರಡನೇದು ಒಂದು ಕಾಪರ್ ಆಕ್ಸಿ ಕ್ಲೋರೈಡ್ ಡ್ರಿಂಚ್ ಮಾಡೋದು ಇಂಪಾರ್ಟೆಂಟ್, ತೋಯಿಸಬೇಕಾಗುತ್ತೆ. ತೋಯಿಸಬೇಕು. ಮೂರನೇದು ಬೋಡೋ ದ್ರಾವಣವನ್ನ ಸಿಂಪಡಣೆ ಮಾಡುವ ಎಲೆಗಳಿಗೆ ಬಳ್ಳಿಗಳಿಗೆ ಮತ್ತೆ ಬಳ್ಳಿಗಳಿಗೆ ಮತ್ತೆ ಬಳ್ಳಿಗಳು ಮತ್ತೆ ಗೊಂಚಲಿಗೂ ಮಾಡಬೇಕಾಗುತ್ತೆ, ಮಾಡಬೇಕು ಗಿಡಕ್ಕೆನೆ ಮಾಡಬೇಕು. ಸೊ ಅದು ಬೋಡೋ ದ್ರಾವಣ ಸಿಂಪಡಣೆ ಬಹಳ ಮುಖ್ಯ. ಸಿಒಸಿ ಅನ್ನ ಡ್ರಿಂಚ್ ಮಾಡೋದು ಬಹಳ ಮುಖ್ಯ. ಬೋಡೋ ಮಾಡದೇ ಇದ್ರೂ ಪರವಾಗಿಲ್ಲ, ಸಿಒಸಿ ಮಾಡಿ ಅಂತ. ಇತ್ತೀಚೆಗೆ ಏನಾಗ್ತಾ ಇದೆ, ಎಲೆ ಕೊಳೆ ರೋಗ ಕಡಿಮೆ ಆಗಿದೆ ತೋಟಗಳಲ್ಲಿ, ಯಾಕೆಂದ್ರೆ ನೆರಳು ತೆಗಿತಾರೆ, ಅದರಿಂದ ಎಲೆ ಕೊಳೆ ಕಡಿಮೆ, ಬೇರು ಕೊಳೆ ಇದೆ, ಗಿಡಗಳು ಸಾಯ್ತಾ ಇದೆ, ಅಲ್ಲಲ್ಲೇ ಸಾಯ್ತಾ ಇದೆ. ಅದರಿಂದ ಕಾಪರ್ ಆಕ್ಸಿ ಕ್ಲೋರೈಡ್ ರಂಚಿಂಗ್ ಅನ್ನ ನಾವೀಗ ಟಾಟಾ ಕಾಫಿ ಅವರಿಗೆಲ್ಲ ತುಂಬಾ 12-17 ಲಕ್ಷ ಗಿಡಗಳಿದೆ ಅವ್ರ ಹತ್ರ. ಅಷ್ಟು ಗಿಡಗಳಿಗೆ ಸಿಒಸಿಡ್ ರಂಚ್ ಮಾಡಿಸ್ತಾ ಇದ್ದಾವೆ. ಅದರಿಂದ ಆ ತೋಟಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಬೇರೆಯವರು ಹೊರಗಡೆಯಿಂದ ನೋಡಿದರೆ ಏನೋ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಅವರಲ್ಲಿ ಎಲ್ಲ ಗಿಡಕ್ಕೂ ಸೇರ್ ಮಾಡ್ತಾ ಇದ್ದಾರೆ. ಅದನ್ನ ಮಾಡಿದಾಗ ಅದು ಸಣ್ಣ ಸಣ್ಣ ರೈತರದೆಲ್ಲ ಮಾಡಬಹುದು. ಮತ್ತೆ ಜೈವಿಕ ಶಿಲೀಂದ್ರನಾಶಕವನ್ನು ಬಳಸ್ಕೋಬಹುದಾ? ಬೆಳೆಸ್ಕೋಬಹುದು. ಜಾಸ್ತಿ ಮಳೆ ಪ್ರದೇಶದಲ್ಲಿ ಜೈವಿಕ ಶಿಲೀಂದ್ರನಾಶಕಗಳು ಅಷ್ಟಾಗಿ ವರ್ಕ್ ಆಗಲ್ಲ. ಕಡಿಮೆ ಮಳೆ ಪ್ರದೇಶದಲ್ಲಿ ನೀವು ಜೈವಿಕ ಶಿಲೀಂದ್ರನಾಶಕಗಳನ್ನು ಯೂಸ್ ಮಾಡಬಹುದು. ಸೊ ಅಂದ್ರೆ ಟ್ರೈಕೋಡರ್ಮಾ ಇದೆ, ಪಚೋನಿಯಾ ಇದೆ, ಅಥವಾ ಎಎಂಸಿ ಅಂತ ಹೇಳಿ ನಮ್ಮಲ್ಲಿ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ ಅಂತ ಬಯೋಫರ್ಟಿಲೈಸರ್, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ತವೆ, ಇಲ್ಲ ಅಂತಿಲ್ಲ. ಅದರಿಂದ ಹಾಕೊಂಡು ಅನಂತರ ಒಂದು ಕಾಪರ್ ಆಕ್ಸಿ ಕ್ಲೋರೈಡ್ ರಂಚ್ ಮಾಡ್ಕೊಬಹುದು. ಇದನ್ನ ಈಗ ಟ್ರೈಕೋಡರ್ಮಾ ತಗೊಂಡ್ರೆ ನಮ್ಮ ಸಂಸ್ಥೆಯಿಂದ ಟ್ಯಾಬ್ಲೆಟ್ಸ್ ಗಳನ್ನು ಬಿಟ್ಟಿದ್ದಾರೆ. ಸೊ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ತಾರೆ. ಒಂದು ಬ್ಯಾರಲ್ ಅಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕರಗಿಸ್ಬಿಟ್ಟು, ಎರಡು ಟ್ರೈಕೋಡರ್ಮಾ ಆದ್ರೆ ಒಂದು ಟ್ಯಾಬ್ಲೆಟ್ ಅನ್ನ ಬ್ಯಾರಲ್ಗೆ ಒಂದು ಬಿಂದಿಗೆಯಲ್ಲಿ ಹಾಕಿ ಕರಗಿಸಿ ಅದನ್ನ ಒಂದು ಬಿಂದಿಗೆ ಮಾಡಿಕೊಂಡು ಒಂದು 5-5 ಲೀಟರ್ ಉಯ್ಯೋದು. ಇನ್ನೊಂದು ಬ್ಯಾಕ್ಟೀರಿಯಾ ಇದೆ, PGPR ಟ್ಯಾಬ್ಲೆಟ್ ಅಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾಸ್ ಅಂತ. ಅದನ್ನಾದ್ರೆ ಒಂದು ಟ್ಯಾಬ್ಲೆಟ್ ತಗೊಂಡು ಕುದಿಸಿ ಆರಿಸಿದ ನೀರು, ಅಂದ್ರೆ ಎಷ್ಟು ಲೀಟರ್ ನೀರು ಅದು? 1 ಲೀಟರ್ ನೀರು. 1 ಲೀಟರ್ ನೀರು ಕುದಿಸಿರ್ಬೇಕು, ಆರಿಸಿರ್ಬೇಕು, ತಣ್ಣಗಾಗಿರ್ಬೇಕು. ಅದನ್ನ ಓವರ್ ನೈಟ್ ಅದಕ್ಕೆ ಟ್ಯಾಬ್ಲೆಟ್ ಅನ್ನ ಕರಗಿಸಿ ಅದನ್ನ ಇಟ್ಕೊಂಡು ನೆಕ್ಸ್ಟ್ ಡೇ ಒಂದು ಡ್ರಮ್ಗೆ ಹಾಕೊಂಡು 2 ಟ್ಯಾಬ್ಲೆಟ್ ಹಾಕ್ಬೋದು. ಇವತ್ತು ನಾವು 100 ರೂಪಾಯಿ ನಂಗೆ ಮಾರ್ತಾ ಇದ್ದಾವೆ, ನೀವು 2 ಟ್ಯಾಬ್ಲೆಟ್ ಅನ್ನು ಹಾಕಿದ್ರೆ ಏನಾಗಲ್ಲ. ಮಿನಿಮಮ್ 1 ಟ್ಯಾಬ್ಲೆಟ್ ಹಾಕಿದ್ರೆ 10^10 ಏನೋ ಸ್ಪೋರ್ ಕೌಂಟ್ ಇರುತ್ತೆ ಹೇಳ್ತೇವೆ. ಸೊ ಅದನ್ನ ಹಾಕಿ ಮಾಡ್ಬೋದು. ನಾವೇನ್ ಮಾಡ್ತೇವೆ, ಇಂಟಿಗ್ರೇಟ್ ಮಾಡಿ ಮಾಡ್ತಾ ಇದ್ದಾವೆ. ಬರೀ ಇದನ್ನೇ ಮಾಡಿ ಒಂದು ಸ್ವಲ್ಪ ಡೌಟ್ ಆಗುತ್ತೆ. ಸೊ ಅದಕ್ಕೆ ಇಂಟಿಗ್ರೇಷನ್ ಮಾಡ್ತೇವೆ. ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಬಯೋಕಂಟ್ರೋಲ್ ಏಜೆಂಟ್ಸ್ ನೆಲ್ಲ ದೂರದಲ್ಲಿ ಹಾಕಿ ಅಂತ, ಬುಡದಲ್ಲಿ ಹಾಕಬೇಡಿ, ಒಂದ್ 2 ಅಡಿ ಬಿಟ್ಟು ಹಾಕಿ. ಭೂಮಿಯಲ್ಲಿ ಇರ್ತವೆ, ಅದು ಬೆಳ್ಕೊಳ್ತವೆ, ಆರ್ಗ್ಯಾನಿಕ್ ಮ್ಯಾಟ್ರಿಯಲ್ ಅಂದ್ರೆ ರಾಸಾಯನಿಕ ತಗಲ್ಬಾರ್ದು, ತಗಲ್ದಂಗೆ. ಮತ್ತೆ ಗೊಬ್ಬರವನ್ನ ನಾರ್ಮಲಿ ಆಗ್ಲೇ 1 ಅಡಿ ಬಿಟ್ಟು ಹಾಕಿ ಅಂತವೆ. ಸಿಒಸಿಯನ್ನ ಬುಡದ ಮೇಲಿಂದ ಸುತ್ತ ಸೂರ್ಯರಿ ಅಂತ ಬುಡಕಿ ಹಾಕ್ರಿ ಅಂತ. ಸೊ 2-3 ಲೀಟರ್ ಹಾಕೋದ್ರಿಂದ ತುಂಬಾ ಏನು ಸ್ಪ್ರೆಡ್ ಆಗೋದಿಲ್ಲ. ಸೊ ಹಾಗೆ ಇಂಟಿಗ್ರೇಟ್ ಮಾಡ್ಕೊಂಡು ಮಾಡಿದ್ರೆ ತೋಟಗಳನ್ನು ನಿಯಂತ್ರಣ ಮಾಡ್ಕೊಬಹುದು. ಅಂದ್ರೆ ಸ್ವರ್ಗ ರೋಗ ನಿರ್ವಹಣೆಗೆ ಇದು ಬಹಳ ಮುಖ್ಯ. ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತೆ ಬೋರ್ಡೋ ಮಿಶ್ರಣದ ಸಿಂಪರಣೆ ಇವೆರಡು ಬಹಳ ಮುಖ್ಯ, ಬಹಳ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಈ ಬೇರು ಗಂಟು ಹುಳುಗಳು ಇರುತ್ತೆ, ತೋಟಗಳು ಹಳದಿ ಆಗ್ಬಿಟ್ಟಿರುತ್ತೆ, ಅದನ್ನ ಹೇಗಪ್ಪ ಸರಿ ಮಾಡೋದು ಅಂತ ಹೇಳಿದ್ರೆ, ಒಂದು ಕಾಂಪೋಸ್ಟ್ ಕೊಡಬೇಕು, 2 ಟ್ರೈಕೋಡರ್ಮಾ ಕೊಡ್ಬೋದು, ಪಚೋನಿಯಾ ಕೊಡ್ಬೋದು, ಬೇವಿನ ಹಿಂಡಿ ಕೊಡ್ಬೋದು. ನೆಕ್ಸ್ಟ್ ಕೆಮಿಕಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಒಂದು ಈ ಫ್ಲೂರೋಫೈರಮ್ ಅಂತ ಬರ್ತಾ ಇದೆ, ವಿಲಮ್ ಪ್ರೈಮ್ ಅಂತ ಎಲ್ಲ ಮಾರ್ತಿದ್ದಾರೆ. ಸೊ ಅದನ್ನ ತಗೊಂಡು 0.75 ml/L ಹಾಕಿ ಡ್ರೆಂಚ್ ಮಾಡಬಹುದು. ತೋಯಿಸ್ಬೇಕು ಬುಡನ, ಬುಡವನ್ನ ಒಂದು 5 ಲೀಟರ್ ತೋಯಿಸ್ಬೇಕು. ಯಾವ್ದು ಅಟ್ಲೀಸ್ಟ್ ಹಳದಿ ಆಗಿದೆ ಗಿಡ, ಅಥವಾ ಕಾರ್ಬೋಫ್ಯೂರಾನ್ 3G ಅಂತ ಬರುತ್ತೆ, ಕ್ಲೋರೇಟ್ ಅದು ತಿಮ್ಮೆಟ್ಟು 10G ಅಂತ. ಈಗ ಕರ್ನಾಟಕದಲ್ಲಿ ಬ್ಯಾನ್ ಆಗ್ತಾ ಇದೆ. ಬೇಕಿದ್ರೆ ಒಂದು 30-40 ಗ್ರಾಮ್ 4-5 ಹೋಲ್ ಮಾಡಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಮಿಕಲ್ಗಳನ್ನ ರೋಗ ಬಂದಿದ ಗಿಡಕ್ಕೆ ಮಾಡಿದ್ರೆ ಸಾಕು, ಎಲ್ಲದಕ್ಕೂ ಮಾಡೋ ಅವಶ್ಯಕತೆ, ಎಲ್ಲದಕ್ಕೂ ಮಾಡ್ಲಿಕ್ಕೆ. ಸಿಒಸಿ ಒಂದು ಮಾತ್ರ ಬ್ಲಾಂಕೆಟ್ ಅದು, ಯಾಕೆಂದ್ರೆ ಅವೆಲ್ಲ ಪ್ರೊಟೆಕ್ಟಿವ್. ಸಿಒಸಿ ಮತ್ತೆ ಬೋರ್ಡೋ ಬಂದು ಪ್ರೊಟೆಕ್ಟಿವ್ ಮ್ಯಾನೇಜ್ಮೆಂಟ್. ಈಗ ರೋಗ ಬಂದೇ ಬಿಡ್ತು ಅಂತ ಹೇಳಿದ್ರೆ, ನಾವಾಗ್ಲೇ ಹೇಳಿದಂಗೆ ಸಿಸ್ಟಮಿಕ್ ಫಂಗಿಸೈಡ್ ಅನ್ನ ಸಿಂಪಡಣೆ ಮಾಡಬೇಕು. ಅಂದ್ರೆ ಈ ಸ್ವರ್ಗ ರೋಗ ನಿರ್ವಹಣೆಗೆ ಯಾವ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ ಅಂತ ಒಂದು ಕೆಮಿಕಲ್ ಇದೆ, 1.25 ಗ್ರಾಮ್. ಅದನ್ನ ಸ್ಪ್ರೇ ಮತ್ತೆ ಡ್ರಂಚ್ ಮಾಡಬಹುದು. ಇತ್ತೀಚೆಗೆ ಹೊಸ ಹೊಸ ಕೆಮಿಕಲ್ಸ್ ಬರ್ತಾ ಇದೆ, ಬಟ್ ಇನ್ನು ನಮ್ಮಲ್ಲಿ ರೆಕಮೆಂಡ್ ಮಾಡಲಿಲ್ಲ, ಬಟ್ ಬಂದಿದೆ ಮಾರ್ಕೆಟ್ಗೆ. ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಬಿಟ್ಟಿದ್ದಾರೆ. ನೀವು ಶಿಫಾರಸ್ ಮಾಡೋದು ಮೆಟ್ಲಾಕ್ಸಿಲ್ ಮತ್ತೆ ಮ್ಯಾಂಕೋಜಬ್? ಮೆಟ್ಲಾಕ್ಸಿಲ್ ಮ್ಯಾಂಕೋಜಬ್ ಶಿಫಾರಸ್ನಲ್ಲಿ ಇದೆ. ಸೊ ಇನ್ನು ಮುಂದೆ ಮೋಸ್ಟ್ಲಿ ಇದನ್ನೆಲ್ಲ ರಿಪ್ಲೇಸ್ ಮಾಡ್ತಾರೆ. ಟ್ಯೂಬೋಕೋನಸಾಲ್ ಬರ್ತಾ ಇದೆ, ಸೊ ಹೊಸ ಹೊಸ ಕೆಮಿಕಲ್ಸ್ ಬರ್ತಿದೆ, ಅದನ್ನೆಲ್ಲ ರೆಕಮೆಂಡ್ ಮಾಡ್ತಾರೆ. ನಾವು ಕರ್ನಾಟಕದಲ್ಲಿ ಬೋರ್ಡೋ ಒಡಿರಪ್ಪ ಸಾಕಂತೇವೆ, ಸಿಒಸಿ ಮಾಡಿ ಬೋರ್ಡೋ ಮಾಡಿ ಅಂತ ಹೇಳಿ ಮಂತ್ರ ಅಂತ ಹೇಳ್ತಾರೆ, ಸಿಂಪಲ್ ಪ್ರಿವೆಂಟಿವ್. ಸೊ ಸಿಸ್ಟಮಿಕ್ ಅಂತ ಹೇಳಿದಾಗ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ ಹಾಕಿ ಅಂತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಹೊಸ ಕೆಮಿಕಲ್ಸ್ ಎಲ್ಲ ಬರ್ತಾ ಇದೆ, ಕೆಲವರೆಲ್ಲ ರೈತರ ತೋಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ರಿಸಲ್ಟ್ಸ್ಗಳು ಪರವಾಗಿಲ್ಲ. ಅದರಿಂದ ಇದು ಜೂನ್ ಜುಲೈನಲ್ಲಿ ಮಾಡಬೇಕಂತ ಕೆಲಸಗಳು. ಅಂದ್ರೆ ಮುಖ್ಯ ಮಳೆಗಾಲದಲ್ಲಿ ಅಂತ ಹೇಳ್ಬೋದು. ಮಳೆಗಾಲದಿಂದ ನೀವು ತೋಟವನ್ನ ಏನಾದ್ರೂ ಮಾಡಿ ಬಚಾವ್ ಮಾಡ್ಕೊಬೇಕು. ಈ ಅಂಶಗಳನ್ನ ಒಂದು ನಾನು ಹೇಳ್ದಂಗೆ ಸ್ವಚ್ಛತೆ ಮಾಡ್ಕೊಬೇಕು, ನೆರಳು ನಿರ್ವಹಣೆ ಮಾಡ್ಕೋಬೇಕು, ನೆರಳು ಮಾಡ್ಕೊಬೇಕು, ಬೆಳಕಾಡ್ಬೇಕು, ನೀರು ನಿಲ್ಬಾರ್ದು, ಮತ್ತೆ ಕೊಳೆ ಬಂದೇ ಬಿಡ್ತು ಅಂತ ಹೇಳಿದ್ರೆ ಅದಕ್ಕೆ ಒಡೆದು ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಸೊ ಅದನ್ನ ಬರ್ದ ಸ್ಪ್ರೆಡ್ ಮಾಡ್ದಂಗೆ ನೋಡ್ಕೊಬೇಕು. ಎರಡನೇ ಬೋರ್ಡ ಹೊಡಿಬೇಕು ಅವಾಗ. ಈಗಾಗಲೇ ಒಂದು ಬೋರ್ಡ್ ಈಗ ಹೊಡೆದ್ರೆ ಕೊಳೆ ಬಂದ್ಮೇಲೆ ಇನ್ನೊಂದು ಸರಿ ಬೋರ್ಡ್ ಹೊಡಿಬೇಕಾಗುತ್ತೆ. ಅಂದ್ರೆ ಇವೆಲ್ಲ 30 ದಿನ ವರ್ಕ್ ಆಗ್ತವೆ. 30 ದಿನ ಆದ್ಮೇಲೆ ಏನಾಗುತ್ತೆ, ರೋಗ ಬರ್ಲಿಕ್ಕೆ ಶುರು ಆಗುತ್ತೆ. ಒಂದು ಗಿಡಕ್ಕೆ ಬಂದ ತಕ್ಷಣ ಏನೋ ಎಚ್ಚೆತ್ಕೊಂಡ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಗಾಳಿಯಲ್ಲಿ ರೋಗ ಹರಡ್ಬಿಟ್ಟು ತೋಟ ಹೋಗ್ಬಿಡ್ತವೆ. ಹತ್ತತ್ರ ಇದ್ರೆ ಅಂತರೂ ಹಿಂದೆ ಎಲ್ಲ ಕೇರಳದಲ್ಲಿ 9 ಅಡಿ 9 ಅಡಿ ಇರ್ತಿತ್ತು. ಅದರಿಂದಾನೆ ಬೇಗ ಮೆಣಸು ಆಯಿತು. ನಮ್ಮಲ್ಲಿ ಏನಾದರೆ 20 ಅಡಿಗೆ 30 ಅಡಿಗೆ ಅಲ್ಲೆಲ್ಲೋ ಒಂದೊಂದು ಇರೋದ್ರಿಂದ ಒಂದು ಗಿಡಕ್ಕೆ ಬಂದರೂ ಇನ್ನೊಂದು ಗಿಡಕ್ಕೆ ಹೋಗೋದು ನಿಧಾನ. ಅಷ್ಟೊಳಗೆ ಜನ ಎತ್ತೆತ್ಕೊಂಡು ಕೆಮಿಕಲ್ಸನ್ನು ಸ್ಪ್ರೇ ಮಾಡಿ ಸೊ ಅದರಿಂದ ರೋಡ್ ಅಲ್ಲೇ ನಿಂತ್ಕೊಳ್ಳುತ್ತೆ. ಬಸಿಗಾಲಿವೆ ಇತ್ತೀಚೆಗೆ ಬಹಳ ಮುಖ್ಯ ಆಗ್ತಾ ಇದೆ. ಏನಾಗಿದೆ ಅಂದರೆ ಇಷ್ಟೆಲ್ಲ ಮಾಡಿದ್ರೂ ತೋಟಗಳು ನಿಲ್ತಾ ಇಲ್ಲ. ಕೊನೆಗೆ ಉತ್ತರ ಏನಂತ ಹೇಳಿದ್ರೆ ಭೂಮಿಯಲ್ಲಿ ಗಾಳಿ ಆಡಿದ್ರೆ ಮಾತ್ರ ಗಿಡ ಉಳ್ಕೊಳ್ಳೋದು ಅಂದ್ರೆ. ಸೊ ಅದರಿಂದ ಬಸಿಗಾಲುವೆ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದರೆ ಪ್ರತಿ ವರ್ಷನೂ ನಾವು ಮಳೆಗಾಲದ ಪ್ರಾರಂಭದಲ್ಲಿ ಎಲ್ಲೆಲ್ಲಿ ಬಳ್ಳಿಗಳು ಒಣಗೋಗಿರ್ತವೆ ಅಲ್ಲಿ ಹೊಸ ಗಿಡಗಳನ್ನು ನೆಡಬೇಕಾಗತ್ತೆ. ಇನ್ನು ಗಿಡ ನೆಡೋದು ಬಹಳ ಮುಖ್ಯ. ನಾ ಆಗಲೇ ಹೇಳ್ದಂಗೆ ಈ ಮೆಣಸಿನಲ್ಲಿ ನೀವೇನಾದರೂ ಮಾಡಬೇಕು ಅಂದರೆ ಅಂದರೆ ಸುಮ್ಮಗೆ ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಗಿಡ ನೆಡ್ತಾ ಇರಿ ಅಷ್ಟೇ. ಏನಾದ್ರು ಮಾಡಿ, ಈಗೆಲ್ಲ ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ, ಅದು ಬೇರೆ ವಿಷಯ. ಗಿಡಗಳ ಸಂಖ್ಯೆ ಕಾಪಾಡ್ಕೋಬೇಕು. ಗಿಡಗಳ ಸಂಖ್ಯೆ ನಿಮ್ಮ ತೋಟದಲ್ಲಿ ಒಂದು ಎಕರೆಯಲ್ಲಿ ಒಂದು 100 ಗಿಡ ಇದ್ದರೆ ನೀವೇ ರಾಜರು. ನೀವು ರಾಜರಾಗಬೇಕು ಅಂತ ಹೇಳಿದ್ರೆ ಒಂದು ಎಕರೆಯಲ್ಲಿ 100-150 ಗಿಡ ಮೆಣಸನ್ನು ಹಾಕಿಬಿಟ್ರೆ 20 ಎಕರೆ ಇರೋನು ಒಂದು ಒಳ್ಳೆಯ ಹಣ ಬರುತ್ತೆ. ಬಟ್ ಕೆಲವು ಟೈಮಲ್ಲಿ ಹೋಗ್ತಾ ಇರುತ್ತೆ, ತಿರ್ಗಿ ಹಾಕ್ತಾ ಇರಬೇಕು. ಮತ್ತು ನರ್ಸರಿನ ನೀವೇ ಮಾಡ್ತಾ ಇದ್ರೆ ಒಳ್ಳೆಯದು. ಇಲ್ಲ ಒಟ್ಟು ಗಿಡವನ್ನು ನೆಡೋದು. ನಿನ್ನೆ ಒಬ್ಬರು ಪುತ್ತೂರು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಪನ್ನೂರು ಒಂದು ತೋಟ ಪುತ್ತೂರಿನಲ್ಲಿ. ಯಾವ ಲೆವೆಲ್ಗೆ ಅಂದರೆ ನಾವು ಒಂದು 10 ವರ್ಷದ ಹಿಂದೆ ಹೇಳ್ತಿದ್ವಿ, ನೀವು ಬೇರೆ ಕಡೆಯಿಂದ ಗಿಡ ತಂದು ಹಾಕ್ಬೇಡಿ, ಅಲ್ಲಿ ಇರೋದನ್ನೇ ಹಾಕ್ಕೊಳ್ಳಿ, ರೋಗ ಬರ್ತಾ ಇದೆ, ಕೊಳೆ ಬರುತ್ತೆ. ಹಾಗಾಗಿ ಇವತ್ತು ಅದನ್ನು ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಒಂದು 20 ಎಕರೆ ತೋಟ ಇದೆ ಅಡಿಕೆನಲ್ಲಿ ಮೆಣಸು. ರೋಗ ಏನು ಕಾಲಿಟ್ಟಿಲ್ಲ ಅಲ್ಲಿ? ರೋಗ ಇರುತ್ತೆ, ಸ್ವಲ್ಪ ಇರುತ್ತೆ, ಅದನ್ನು ಮೇಂಟೈನ್ ಮಾಡಿದ್ದಾರೆ. ಅಂದರೆ ಅಡಿಕೆಗೆ ಹಪ್ಸಿದ್ದಾರೆ, ಅಡಿಕೆನಲ್ಲಿ ಮೆಣಸು ಹಾಕಿದ್ದಾರೆ, ತೆಂಗಿಗೆ ಮೆಣಸು ಹಾಕಿದ್ದಾರೆ, ರಬ್ಬರ್ಗೆ ಮೆಣಸು ಹಾಕಿದ್ದಾರೆ, ಕಂಬಕ್ಕೆ ಮೆಣಸು ಹಾಕಿದ್ದಾರೆ. ಎಲ್ಲಿದೆ ತಂದು ಹಾಕಿದ್ದಾರೆ? ಕೆಳಗೆ ಹರಿಯೋದನ್ನ ಕಟ್ ಮಾಡಿ ಹಾಕ್ತಾರೆ. ಓಡ್ಕೌಲು ಅಂತೀವಲ್ಲ, ಅವನ್ನೇ ಅದನ್ನೇ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಮಿನಿ ಸ್ಪ್ರಿಂಕ್ಲರ್ ಮಾಡಿದ್ದಾರೆ ಪ್ರತಿ ಗಿಡಕ್ಕೆ. ಆಟೋಮ್ಯಾಟಿಕ್ ಸ್ಪ್ರಿಂಕ್ಲರ್, ಮೊಬೈಲಲ್ಲಿ ಟೈಮರ್ ಇಟ್ಕೊಂಡಿದ್ದಾರೆ, ಟಕ್ ಅಂತ ಯಾವ ಬ್ಲಾಕ್ಗೆ ಬೇಕೋ ಅದನ್ನ ಆನ್ ಮಾಡ್ತಾರೆ. ಆ ಗಿಡ ಯಾವ ವರ್ಷದಲ್ಲಿ ಯಾವತ್ತು ನೆಟ್ರು ಬರುತ್ತೆ. ನಾವೆಲ್ಲ ಹೇಳ್ತೇವೆ ಮೇ ಜೂನಲ್ಲೇ ನಡಿ ಹಂಗೆಲ್ಲ, ಅವೆಲ್ಲ ಏನಿಲ್ಲ. ತೇವಾಂಶ ಇದ್ದರೆ ಬಂದ್ಬಿಡ್ತು. ತೇವಾಂಶ ಯಾವಾಗ ಗಿಡ ರೆಡಿ ಇರುತ್ತೆ ಅವಾಗ ನೆಡ್ತಾರೆ, ನೀರು ಕೊಡ್ತಾರೆ, ಅದು ಬರ್ತಾ ಇದೆ. ಈಗ ಮೊನ್ನೆ ಹೇಳ್ತಾ ಇದ್ರು ಅವರು ರನ್ನರ್ಸ್ಗಳನ್ನು ಮಾರ್ತಾ ಇದ್ದಾರೆ. ಈಗ ಏನಾಗಿದೆ ಅಂದರೆ ಅವರು ಎಲ್ಲ ಅಡಿಕೆ ಗಿಡಕ್ಕೂ ಮೆಣಸು ಹಾಕ್ಬಿಟ್ಟು, ಅಡಿಕೆ ಗಿಡ ದೊಡ್ಡದಾಗಿಲ್ಲ, ಚಿಕ್ಕದಿದೆ, 3-4 ಸಾವಿರ ಟಾಪ್ ಶೂಟ್ಸ್ ಇದೆ, ಅದನ್ನು ಮಾರ್ಲಿಕ್ಕೆ ರೆಡಿ ಇದ್ದಾರೆ. ಟಾಪ್ ಶೂಟ್ಸ್ ಅಂದರೆ ಮೇಲೆ ಕುಡಿ ಗಿಡ, ಕುಡಿ ಗಿಡವನ್ನು ಮಾಡ್ಬೋದು. ಒಂದು 8 ಗಿಣ್ಣು ಮೇಲಿಂದ ಕೆಳಗೆ ತಕ್ಕೊಂಡು ಅದನ್ನು ನೆಟ್ಟರಾಯ್ತು. ಸಣ್ಣ ಸಣ್ಣ ರೈತರು ಏನು ಮಾಡಬೇಕು ಅಂದರೆ ತಮ್ಮ ತೋಟದಲ್ಲೇ ಇರೋ ರನ್ನರ್ಸನ್ನು ನೆಡಬೇಕು, ತಮ್ಮ ತೋಟದಲ್ಲೇ ಇರುವಂತಹ ಕುಡಿಯನ್ನು ತೆಗೆದು ಕಟ್ ಮಾಡಿ ನೆಡಬೇಕು. ಗಂಡೆ ಹೆಂಡತಿ ಇಬ್ಬರು ಸೇರಿಕೊಂಡು ಇನ್ನೊಂದು ಯಾರನ್ನಾರು ಜನ ಕರ್ಕೊಂಡ್ರೆ ಒಂದು 10 ಡೇಸ್ ನೆಡಬೇಕು ಸುಮ್ಮನೆ. ಒಂದು 10 ದಿನ ರಜಾ ಹಾಕಿ ಕೆಲಸ ಮಾಡೋರು ಇರೋದನ್ನೇ ಕಟ್ ಮಾಡಿ ನೆಟ್ಟರೆ ಮಳೆ ಈ ಥರ ಬೀಳ್ತಾ ಇದ್ರೆ ಅದು ಸಾಕು. ಅದೇನು ಹುಡ್ಕೊಂಡು ಹೋಗಿ ನೆಡಬೇಕು ಅಂತ ಇಲ್ಲ. ಬಟ್ ಯಾರಿಗೆ ಒಂದು 500-600 ಗಿಡ ಇದ್ದರೆ ಅವರು 1,000-2,000 ದುಡ್ಡು ಕೊಡದೇನೆ ಸಣ್ಣ ಗುಂಡಿ ಹೊಡ್ಕೊಂಡು ಅದನ್ನು ನೆಡ್ಬೋದು. ಹಾಗೆ ನೆಟ್ಟರೆ ವರ್ಷ ವರ್ಷ ನೆಡ್ತಾ ಇದ್ದಾಗ ತೋಟ ಇಂಪ್ರೂವ್ ಆಗುತ್ತೆ, ಮತ್ತು ಅದಕ್ಕೆ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಏನಿರಲ್ಲ. ಇವ್ರೇನು ಮಾಡಿದ್ದಾರೆ ಅಂದರೆ ಅವ್ರು ನೆಟ್ಟಾಯಿತು, ಈಗ ಅವರು ತುಂಬ ಫೇಮಸ್ ಮಾಡಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರಪ್ಪ ಅಂತ. ನನ್ನ ಹತ್ರ ಯಾರಾದ್ರು ಬಂದು ಕೇಳಿದರೆ ಆ ಊರಿನವ್ರು ಅಲ್ಲೇ ಹೋಗಿ ನೋಡ್ಬಿಟ್ರಿ, ಈ ಅಪ್ಪಂಗ್ಲಕ್ಕೆ ಯಾಕೆ ಹುಡ್ಕೊಂಡು ಬರ್ತೀರಾ, ಅಷ್ಟು ದೂರ ಯಾಕೆ ಬರ್ತೀರಿ, ಅಲ್ಲೇ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ದಿನ ರೈತರು ಬಂದರೆ ಕಷ್ಟ ರೈತರಿಗೆ, ಬಟ್ ಯಾವುದೋ ಒಂದು ದಿನ ಅವ್ರ ಕೆಲಸಗಳು ಮಾಡ್ಕೋಬೇಕಲ್ಲ. ಸೊ ಯಾವುದೋ ಒಂದು 15 ದಿನಕ್ಕೆ ಒಂದು ದಿನ ನಾವು ಫ್ರೀ ಮಾಡ್ಕೊಂಡಿರ್ತೀನಿ ಬನ್ನಿ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಇರೋರೆಲ್ಲ ಹೋಗಿ ನೋಡ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ಈಗ ನಾನು ಟಾಪ್ ಶೂಟ್ ಬೇಕಾದ್ರೆ ಮಾಡ್ತೇನೆ ಅಂತ. ಹೌದು, ಏನು ಮಾಡೋಕ್ಕಾಗುತ್ತೆ ಅದು ಮೇಲೆ ಬೆಳೀತಾರೆ, ಕಡ್ಡಾಯ ಆದಾಯದ ಮೂಲಗಳನ್ನು ನೋಡ್ಕೋಬೇಕಾಗುತ್ತೆ, ಮಾಡಬೇಕು. ಅವಾಗಲೇ ಇದೆಲ್ಲ ಕೃಷಿ ಒಂದು ಆದಾಯದ ಮೂಲ ಆಗುತ್ತೆ, ಮತ್ತೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ, ಅದಕ್ಕೆ ಬೇರೆ ರೈತರು ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಅವರಿಗೆ. ಈಗ ಅಲ್ಲಿ ಹೋದವರು ಸುಮ್ಮನೆ ನೋಡ್ಕೊಂಡು ಬರೋದು ಬದಲು ಒಂದು 50 ಗಿಡ ತಗೊಂಡ್ಬರ್ತಾರೆ, ಒಂದು 4 ಮೀಟರ್ ಇಟ್ಕೊಂಡು ಬರ್ತಾರೆ, ಒಂದು ಕಂತೆ ಇಟ್ಕೊಂಡು ಬರ್ತಾರೆ, ಅಲ್ಲಿ ಖರ್ಚು ಮಾಡ್ಕೊಂಡು ಹೋಗಿರ್ತಾರೆ. ಸೊ ಒಂದು ಕಂತೆ ತಂದು ಅವ್ರ ತೋಟದಲ್ಲಿ ಅಷ್ಟೆಲ್ಲ ಚೆನ್ನಾಗಿ ನೋಡಿದ್ರು ಇವ್ರ ತೋಟದಲ್ಲೂ ಮಾಡಿದರೆ. ಸೊ ಆ ರೀತಿ ರೈತರು ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ಸ್ ನಮ್ಮ ಏರಿಯಾಗಿಂತ ಬೇರೆ ಏರಿಯಾದಲ್ಲಿ ಸಿಗ್ತಾ ಇದೆ. ಮೊದಲೆಲ್ಲ ನಮ್ಮ ಏರಿಯಾದಲ್ಲಿ ತುಂಬ ಎಕ್ಸಾಂಪಲ್ ಕೊಡ್ತಾ ಇದ್ವಿ, ಈಗ ನಾವೇನೇ ಬೇರೆ ಕಡೆ ಹೋಗ್ಬಿಟ್ಟು ನೋಡ್ತಾ ಇದ್ದೆ. ಈಗ ಸಿರ್ಸಿ ಕಡೆ ಮಾತಾಡ್ತೇವೆ, ಇವೆಲ್ಲ ಎಕ್ಸ್ಟ್ರೀಮ್ ಪ್ರಾಬ್ಲಮ್ಸು. ಮೆಣಸು ಬರ್ತಾನೆ ಇರಲಿಲ್ಲ ಅಲ್ಲಿ, ಇವು ಮೆಣಸು ಬೆಳೆಯಕ್ಕೆ ನಮ್ಮನೆಲ್ಲ ಚೆನ್ನಾಗಿ ಮೆಣಸು ಬೆಳೆದವರು, ಈಗ ಮೆಣಸು ಕಡಿಮೆ ಆಗ್ತಾ ಇದೆ ನಮಗೆ. ಯಾಕೆ ಅಂತ ಹೇಳಿದ್ರೆ ನಿರ್ವಹಣೆ ಕಡಿಮೆ, ಲೇಬರ್ದು ಸಮಸ್ಯೆ ಆಗ್ತಾ ಇದೆ, ಮತ್ತು ಹೇಳಿದ ಕೆಲಸ ಎಲ್ಲ ಅವತ್ತಾಗಲ್ಲ, ಮಾಡ್ತಾರೆ ತಡ ಆಗುತ್ತೆ, ತಡ ಆಗ್ತಾ ಇದೆ. ತಡ ಆಗದೆ ಇದ್ರೆ ಚೆನ್ನಾಗಿ ಆಗ್ತಾ ಇತ್ತು. ಮತ್ತೆ ಏನು ಪ್ಲಾನ್ ಮಾಡಿದ್ರು ಏನೋ ಸಹಕಾರ ಕಡಿಮೆ ಆಗ್ತಾ ಇದೆ, ಸಹಕಾರ ಇದ್ರೆ ಮಾಡ್ಬೋದಿತ್ತು ಇವರೆಲ್ಲ. ಈ ಮೆಣಸೆಲ್ಲ ಭಾರಿ ಈಸಿ ಬೆಳೆ, ಸೊ ಅದರಿಂದ ಅದನ್ನು ಮಾಡಿದರೆ ಒಳ್ಳೆಯದು. ಆತ್ಮೀಯ ರೈತ ಬಂದವರೇ, ಮಳೆಗಾಲದಲ್ಲಿ ಈ ಕರಿಮೆಣಸಿನ ಬೆಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 96

ಅರವತ್ತು ವರ್ಷ ಪ್ರಾಯದ ಪನ್ನೇಡ್ಕ ಬೆಳ್ಳಪ್ಪ ಅವರ ಅಂತ್ಯಕ್ರಿಯೆ ಇಂದೇ ರಾತ್ರಿ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004 9902047004. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಶೀದ್. ಜೊಂಪೆನ ವಿವರ. ವಿರಾಜಪೇಟೆ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಕೃಷಿ ಕಾರ್ಯಕ್ರಮದಡಿಲಿ ಮೂರ್ನಾಡು ಕಾರ್ಯಕ್ಷೇತ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ಲಿ ಪರಿಸರ ಜಾಗೃತಿ ಮಾಹಿತಿ ಕಾರ್ಯಕ್ರಮ ನಡೆತ. ಈ ಕಾರ್ಯಕ್ರಮದಲ್ಲಿ ವಲಯ ಉಪ ಅರಣ್ಯಾಧಿಕಾರಿ ಭವ್ಯ ಭಾಗವಹಿಸಿ ಮಾತಾಡಿ, ಪರಿಸರ ರಕ್ಷಣೆ ನಮ್ಮ ಎಲ್ಲರ ಜವಾಬ್ದಾರಿ, ಒಂದು ಗಿಡ ನಾಟಿ ಮಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಉಡುಗೊರೆನ ಕೊಟ್ಟಂಗೆ ಅದೇ, ಹಂಗೆ ಇತ್ತೀಚಿನ ದಿನಗಳಲ್ಲಿ ಗುಡ್ಡ ಕುಸಿತ ಆದದನ್ನ ತಡೆಗಟ್ಟಿಗೆ ನಾವು ಪರಿಸರ ರಕ್ಷಣೆ ಮಾಡೋಕೂತ ಅವು ತಿಳಿಸಿದವು. ಈ ಕಾರ್ಯಕ್ರಮದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪ್ರಬಂಧ, ಚಿತ್ರಕಲೆ, ಹಂಗೆ ಎಲೆಗಳನ್ನ ಗುರುತಿಸುವ ಪೈಪೋಟಿನ ಏರ್ಪಡಿಸಿದ್ದವು. ಕರ್ನಾಟಕ ಪೊಲೀಸ್ ಕಾಯ್ದೆ, ಕರ್ನಾಟಕ ಮೋಟಾರ್ ವಾಹನಗಳ ನಿಯಮ, ಭಾರತೀಯ ನಾಗರಿಕರ ಸುರಕ್ಷಾ ಸಂಹಿತೆ ಪ್ರಕಾರ ಸ್ಥಳೀಯರ, ವಾಹನ ಸವಾರರ, ಹಂಗೆ ಸಾರ್ವಜನಿಕರ ಆಸ್ತಿಪಾಸ್ತಿಗಳ ಸುರಕ್ಷತೆ ದೃಷ್ಟಿಯಿಂದ ಕೊಡಗು ಜಿಲ್ಲೆಯಲ್ಲಿ ನಾಳೆಯಿಂದ ಬರುವ ತಿಂಗಳ 5 ಮುಟ ಸಂಚಾರ ವ್ಯವಸ್ಥೆನ ನಿರ್ವಹಿಸಿಕೆ ಜಿಲ್ಲಾ ದಂಡಾಧಿಕಾರಿ ಮತ್ತು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾದ ವೆಂಕಟರಾಜ ಅವು ಆದೇಶ ಮಾಡಿಳು. ಅಡುಗೆ ಅನಿಲ ಮತ್ತು ಇಂಧನ ಪೂರೈಕೆ ಗಾಡಿಗ, ಹಾಲು ಸಪ್ಲೈ ಮಾಡುವ ಗಾಡಿಗ, ಇಸ್ಕೂಲು ಕಾಲೇಜು ಮತ್ತು ಸಾರ್ವಜನಿಕ ಪ್ರಯಾಣಿಕರ ಗಾಡಿಗ, ಮಲ್ಟಿ ಆಕ್ಸಿಲ್ ಬಸ್ಗಳನ್ನ ಬಿಟ್ಟು ಬೇರೆ ಯಾವುದೇ ಥರದ ಭಾರಿ ತೂಕದ ಗಾಡಿಗಳ ಓಡಾಟನ ನಿರ್ಬಂಧಿಸಿಳೋತ ಆದೇಶ ಹೊರಡಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾಳೆ ಹೊತ್ತಾರೆ 10:30 ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಅವರ 39ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಸಭಾವಾಡಿಯಲ್ಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ 10 ಹೊತ್ತಾರೆ 11 1 ಮುಟ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಕಚೇರಿ ಸಭಾಬಾಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ಪುಕಾರು ಅರ್ಜಿಗಳನ್ನ ಕೊಟ್ಟು ತುಂಬಿಸಿದ ಮತ್ತು ನೋಟರಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನ ತಗೊಂಡವೆ. ಸಾರ್ವಜನಿಕರು ಈ ಅವಕಾಶನ ಉಪಯೋಗಿಸಿಕೊಳ್ಳುವಂಗೆ ಹೆಚ್ಚಿನ ಮಾಹಿತಿಗೆ ಲೋಕಾಯುಕ್ತ ಪೊಲೀಸ್ ಕಚೇರಿನ ಸಂಪರ್ಕಿಸುವಂಗೆ ಪ್ರಕಟಣೆಯಲ್ಲಿ ತಿಳಿಸಿಳು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ ಸಾಧನೆಯನ್ನು ಬಿಂಬಿಸುವ ವಸ್ತು ಪ್ರದರ್ಶನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾಳೆ ಹೊತ್ತಾರೆ 10 ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಚಾಲನೆ ಸಿಕ್ಕಿದೆ. 2025-26 ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆಯಡಿ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಕಾರ್ಯಕ್ರಮನ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು ಜನಪದ ಗೀತೆ, ಭಾವಗೀತೆ, ಸುಗಮ ಸಂಗೀತ, ರಂಗಗೀತೆಗ, ಲಾವಣಿ ಪದ, ಡೊಲ್ಲುನ ಪದಗ, ಹಿಂಗೆ ಬೇರೆ ಬೇರೆ ಕಲೆಗಳನ್ನ ಗೊತ್ತಿರುವ ಕಲಾವಿದರನ್ನ ಆಯ್ಕೆ ಮಾಡಿಕೊಂಡು ಒಂದು ದಿನದ ಕಾರ್ಯಕ್ರಮನ ಏರ್ಪಡಿಸಿಳು. ಆಸಕ್ತ ಕಲಾವಿದರು ತಮ್ಮ ಹೆಸರುಗಳನ್ನ ಇದೇ ತಿಂಗಳ 10 ಸಹಾಯಕ ನಿರ್ದೇಶಕರ ಕಚೇರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಡಿಕೇರಿ ಇಲ್ಲಿ ನೋಂದಾಯಿಸಿಕೊಳ್ಳಕ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 2025-26 ಸಾಲಿ ಚಿಗುರು ಕಾರ್ಯಕ್ರಮನ ಜಿಲ್ಲಾ ಮಟ್ಟದಲ್ಲಿ ಏರ್ಪಡಿಸಿದ್ದು ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಹಿಂದೂಸ್ತಾನಿ ಗಾಯನ, ವಾದ್ಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ, ಜನಪದ ಗೀತೆಗ, ನಾಟಕ, ಯಕ್ಷಗಾನ, ಬಯಲಾಟ, ಏಕಪಾತ್ರ ಅಭಿನಯ ಸೇರಿದಂಗೆ ಬೇರೆ ಬೇರೆ ಕಲೆಗಳನ್ನ ಪ್ರದರ್ಶಿಸುವ 8-14 ವರ್ಷ ವಯಸ್ಸಿನ ಪ್ರತಿಭಾವಂತ ಮಕ್ಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ. ತಮ್ಮ ಎಲ್ಲ ದಾಖಲಾತಿಗಳನ್ನ ಇದೇ ತಿಂಗಳ 11 ಸಹಾಯಕ ನಿರ್ದೇಶಕರ ಕಚೇರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಡಿಕೇರಿ ಇಲ್ಲಿ ಕೊಡಕ. ಕೇಂದ್ರ ಸಾಹಿತ್ಯ ಅಕಾಡೆಮಿನ ಬಾಲಸಾಹಿತ್ಯ ಪ್ರಶಸ್ತಿನ ಮೂಕಂಡ ನಿತಿನ್ ಕುಶಾಲಪ್ಪ ಅವು ಪಡ್ಕೊಂತಿದ್ದು ಇವರನ್ನ ಕೊಡಗು ಕನ್ನಡ ಭವನ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:00 ಆಕೇರಿ ಆದಂಗೆ ಕಳೆದ 24 ಅವಧಿಯಲ್ಲಿ ಒಟ್ಟು ಸರಾಸರಿ ಮಳೆ 35.12 mm, ಮಡಿಕೇರಿ ತಾಲೂಕಲ್ಲಿ 71.17 mm, ವಿರಾಜಪೇಟೆ ತಾಲೂಕಲ್ಲಿ 22.50 mm, ಪೊನ್ನಪೇಟೆ ತಾಲೂಕಿನ ಸರಾಸರಿ ಮಳೆ 28.42 mm, ಸೋಮರಪೇಟೆ ತಾಲೂಕಲ್ಲಿ 39.50 mm, ಕುಶಾಲನಗರ ತಾಲೂಕಿನ ಸರಾಸರಿ ಮಳೆ 14 mm ಆಗಿತ್ತು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್.

ಸುದ್ದಿರ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಗ ಸಮಾಜ ಕಲ್ಯಾಣ ಇಲಾಖೆ ಆದನೆಲ್ಲ ನಾಳೆ ಪೊಲಾಕ 10 ಗಂಟೆಗ್ ಪಚ್ಚಕ್ರಾಂತಿರ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಐಂಗಡ 39ನೇ ಪುಣ್ಯಸ್ಮರಣೆ ಕಾರ್ಬಾರ ಮಡಿಕೇರಿರ ಫೀಲ್ಡ್ ಮಾರ್ಷಲ್ ಕೊಡಂದೇರ ಎಂ ಕಾರ್ಯಪ್ಪ ವೃತ್ತತ್ರ ಪಕ್ಕತ್ಲುಳ್ಳ ತಾಲೂಕ್ ಪಂಚಾಯತ್ ಸಭಾಬಾಡೆಲ್ ನಡಪಾಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವು ಅರಿಚಿಟಿತ್. ವಾರ್ತಾ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆ ಆದನೆಲೆ ಸರ್ಕಾರ ಹತ್ರ ಕಾರ್ಬಾರ್ನ ಗೊತ್ತು ಮಾಡುವ ವಸ್ತು ಪ್ರದರ್ಶನಕ್ಕೆ ಮುಳಿಯಿಡುವ ಕಾರ್ಬಾರ್ ನಾಳೆ ಪೊಲಾಕ 10 ಗಂಟೆಗೆ ಮಡಿಕೇರಿಯ KSRTC ಬಸ್ ಸ್ಟ್ಯಾಂಡ್ ನಡಪಾಂದ ಅರಂಜಿ ಬಂದಿತ್ತು. ದಂಡಾರ್ಥ 25-26ನೇ ಸಾಲರ ಕ್ರಿಯಾ ಯೋಜನೆ ರಡಿಲ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಕಾರ್ಬಾರ್ಲ ಕೊಡಗ್ರ ಜನಪದ ಭಾವಗೀತೆ ಸುಗಮ ಸಂಗೀತ ರಂಗಗೀತೆ ಲಾವಣಿ ಪದ ಡೊಳ್ಳಿನ ಪದ ಬೋರೆ ಬೋರೆ ತರತ್ರ ಪಡಿಪುಗಾರಲುಂಡು ಅರ್ಜಿ ಹಾಕಿತು. ಓರು ದಿನತ್ರ ಕಾರ್ಯಕ್ರಮ ನಡೆತುವ ಕೊಡಗು ಜಿಲ್ಲೆ ಪರಿಶಿಷ್ಟ ಜಾತಿ ಉಪಯೋಜನೆ ರಡಿಲು ಪಡಿಪುಗಾರಂಗ ತಂಗಡ ಪೂರ್ತಿ ವಿಳಾಸತೊಡೆ ಸಹಾಯಕ ನಿರ್ದೇಶಕಂಗಡ ಕಚೇರಿ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಮಡಿಕೇರಿ ಇಲ್ಲಿ ತಂಗಡ ಪೆದತನ ಈ ತಿಂಗ ಪತ್ತಾಂಡ ಉಳಲು ಕೊಡ್ಕೊಂಡು ಅವರ ವಿವರಕ್ಕೆ 0-8-7-4-9-0 ಫೋನ್ ನಂಬರ್ಲು ಕಟ್ ಅರಿಯಲೊಂದು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಂಗ ಅರಿಚಿಟಿತ್. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ